ಸಲೊಂದಿರಲಿ ಅಲ್ಲಿ ಗಿಳಿ ಕೊರವಂಕ ಕೋಗಿಲೆ ಗಳಿಂಚರವು ಅಲ್ಲಿ ಗಿಳಿ ಕೊರವಂಕ ಕೋಗಿಲೆ ಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ದನಗಳಂಬ ಎಂಬ ತನಿಯು ದನ ಕಾಯುವನ ಕೊಳಲೊಡನೆ ಬರಲಿ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನ ಉಸವಿಯೂಟ ಬಿಕ್ಕುತ್ತಿರಲೆ ನಗೆ ದಿನ ದಿನ ಉಸವಿಯೂಟ ಬಿಕ್ಕುತ್ತಿರಲೆ ನಗೆ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ರಸಿಕನಾಗಿ ಹನೊಬ್ಬ ಗೆಳೆಯಲಿರಲೆ ನಗೆ ಬೈಗಾಗಿ ನಮ್ಮೊಡನೆ ಗಳಪಿಯಲಿ ತಡ್ಡಾಡಿ ಬೈಗಾಗಿ ನಮ್ಮೊಡನೆ ಗಳಪಿಯಲಿ ತಡ್ಡಾಡಿ ಗೋಪಾಲನಾಗಿರುವ ತಿಮ್ಮನೆ ನಗಿರಲಿ ಗೋಪಾಲನಾಗಿರುವ ತಿಮ್ಮನೆ ನಗಿರಲಿ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಎಲ್ಲರರಿತಿರಲಿ ಸದ್ಗವಿವನೊಳಗೊಂಡು ಇರಲು ಸದ್ಗವೇ ಇರಲಿ ಸದ್ಗವಿವನೊಳಗೊಂಡು ಇರಲು ಸದ್ಗವೇ ಇರಲಿ ನರಕವಿವನೊಳಗೊಂಡು ಇರಲು ನರಕವೇ ಇರಲಿ ನರಕವಿವನೊಳಗೊಂಡು ಇರಲು ನರಕವೇ ಇರಲಿ ಸದ್ದಿರದ ಬಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ ಸದ್ದಿರದ ಬಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಗಿಳಿಗೊರವಂಕ ಕೋಗಿಲೆ ಗಳಿಂಚರವು ಅಲ್ಲಿ ಗಿಳಿಗೊರವಂಕ ಕೋಗಿಲೆ ಗಳಿಂಚರವು ಕಲೆಯು ತಲೆಯಲೆಯಾಗಿ ಕೇಳಿ ಬರುತ್ತಿರಲಿ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಗಿಳಿಗೊರವಂಕ ಕೋಗಿಲೆ ಗಳಿಂಚರವು ಕಲೆ ಇದೀಗ ನಿಮ್ಮ ಮುಂದೆ ಆನೆ ಮತ್ತು ಮರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಸಣ್ಣ ಪ್ರಾಸನ. ಆನೆ ಮತ್ತು ಮರವೊಂದರ ನಡುವಿನ ಪ್ರೇಮ ಕಥೆಯ ವಸ್ತು ಹೊಂದಿದ ಈ ಪ್ರಾಸನ ಪ್ರಕೃತಿಯ ನಡುವಿನ ಸಾಮರಸ್ಯದ ಸಹಬಾಂಧವ್ಯದ ಕುರಿತು, ಅದರೊಳಗೆ ಅನ್ಯನಾಗಿ ಪ್ರವೇಶ ಪಡೆದ ಮನುಷ್ಯನ ಕ್ರೌರ್ಯದ ಕುರಿತು ಮಾತನಾಡುತ್ತದೆ. ವರ್ತಮಾನದ ಮಾದಕಗಳ ಕುರಿತು ನಮ್ಮನ್ನು ಎಚ್ಚರಿಸುವ ಈ ರೂಪಕ ಸಂಕಟಗಳ ಕಥೆಯೂ ಹೌದು. ಇದೀಗ ನಿಮ್ಮ ಮುಂದೆ ಆನೆ ಮತ್ತು ಮರ. ಒಂದು ಕಾಲದಲ್ಲಿ ಒಂದು ಆನೆ ಇತ್ತು, ದೊಡ್ಡ ಆನೆ, ರಕ್ತ ಮಾಂಸ ಮಜ್ಜೆಯಿಂದ ತುಂಬಿಕೊಂಡಿರುವ ಚಂದದ ಆನೆ. ಆಹಾ, ಇಂತಹ ಆನೆ ಒಂದು ಮರದ ಜೊತೆಗೆ ಪ್ರೀತಿಯಲ್ಲಿ ಬಿತ್ತು. ಅಂದ್ರೆ ಲವ್ ಅಲ್ಲಿ ಬಿತ್ತ? ಆ ಮರನೋ ಅಂತಿಂತ ಮರ ಅಲ್ಲ, ಬಹಳ ಚೆಲುವಿ, ಎಲೆ ಹಣ್ಣು ಹೂವು ಕಾಯಿ ತುಂಬಿಕೊಂಡಿರೋ ಹಾಡು ಹೇಳೋ ಮರ. ಹಂಗೆ ಆ ದೊಡ್ಡ ಆನೆಗೆ ಆ ಮರದ ಜೊತೆ ಪ್ರೀತಿ ಶುರುವಾಯಿತು. ಆ ಪ್ರೀತಿ ಶುರುವಾಗಿದ್ದು ಕೂಡ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅದು ಶುರುವಾದದ್ದು ಹೀಗೆ. ಆನೆ ಹೆದರಿ ಬುಸುಗುಡುತ್ತಾ ಓಡೋಡಿ ಬರುತ್ತಿತ್ತು. ಅದು ಹುಟ್ಟಿ ಬೆಳೆದ ಕಾಡಿಗೆ ಮನುಷ್ಯರು ಲಗ್ಗೆ ಇಟ್ಟಿದ್ರು. ಅದರ ಕಣ್ಣೆದುರೇ ಮರಗಳನ್ನು ಕತ್ತರಿಸಿ ನೆಲಕುರುಳಿಸುತ್ತಿದ್ದರು. ಮರಗಳಿಂದ ಹರಿದ ರಕ್ತದಿಂದ ನೆಲವೆಲ್ಲ ಕೆಂಪಾಗಿ ಹೋಗಿತ್ತು. ನಮ್ಮ ಆನೆ ಹೆದರಿ ಬುಸುಗುಡುತ್ತ ಬೆಟ್ಟ ಗುಡ್ಡ ಹತ್ತಿ ಓಡ್ತು, ಓಡಿ ಓಡಿ ಸುಸ್ತಾಗಿ ತಾನು ಬಂದು ಸೇರಿದ ಕಾಡಿನಲ್ಲಿ ಒಂದು ಮರದ ಕೆಳಗೆ ಬಂದು ನಿಂತಿತು. ಅದು ಚಳಿಗಾಲ. ಈ ವರ್ಷದ ಚಳಿಗಾಲ ಅಂತೂ ನಿಮಗೆ ಗೊತ್ತಲ್ಲ. ಚಳಿ ಅಂದ್ರೆ ಏ ಚಳಿ, ಆನೆ ಅಲ್ಲೇ ಮಣ್ಣನ್ನ ಹಾಕ್ದು ಬೆಚ್ಚಗೆ ಮಲ್ಕೊಳ್ತು. ಮರವು ಮುದ್ದಾಗಿದ್ದ ಆನೆನ ನೋಡ್ತು, ತನ್ನ ಎಲೆಗಳನ್ನ ಉದುರಿಸಿ ಅದಕ್ಕೆ ಚಾದರ ಹೊಚ್ಚಿತು. ಆ ಮರದಲ್ಲಿ ಒಂದು ಅಪರೂಪವಾದ ಗುಲಾಬಿ ಬಣ್ಣದ ಹಣ್ಣಿತ್ತು. ಮರವು ಅದನ್ನ ನಾಜೂಕಾಗಿ ಕೆಳಗುದುರಿಸಿತು. ಆನೆ ಅದನ್ನ ತಿಂತು. ನಾನು ಆನೆ. ನಾನು ಮರ. ನಾನು ದಟ್ಟವಾದ ಬೋರ್ಗರೆವ ಸಮುದ್ರಗಳನ್ನು ಈಜಿದ್ದೇನೆ, ಹಿಮದಿಂದ ಹೆಪ್ಪುಗಟ್ಟಿದ ಪರ್ವತಗಳನ್ನು ದಾಟಿದ್ದೇನೆ, ಕಿಚ್ಚಿನಿಂದ ಸುಡುವ ಮರುಭೂಮಿಯನ್ನು ದಾಟಿ ಬಂದಿದ್ದೇನೆ. ನಾನು ಈ ಕಾಡಿನಲ್ಲಿ ಹುಟ್ಟಿದ್ದೇನೆ, ಇಲ್ಲಿನ ನೀರು ಕುಡಿದಿದ್ದೇನೆ, ಇಲ್ಲಿನ ಮಣ್ಣಿನ ಆಹಾರ ಸೇವಿಸಿದ್ದೇನೆ. ನನ್ನೆಲ್ಲಾ ಶಕ್ತಿಯಿಂದ ನನ್ನ ರೆಂಬೆ ಕೊಂಬೆಗಳಿಗೆ ಅಂದವನ್ನು ನೀಡಲು ಹೂವು ಹಣ್ಣು ನೀಡಿದ್ದೇನೆ. ನನಗೆ ಆಯಾಸವಾಗಿದೆ, ನಾನು ನಿನ್ನ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಬಹುದೇ? ನೀನು ನನ್ನ ಎಲೆಗಳು ನೀಡುವ ನೆರಳನ್ನು ಬಯಸುತ್ತೀಯ? ನೀಡಿದ್ದೇನೆ, ಯಾರ್ಯಾರಿಗೋ ನೀಡಿದ್ದೇನೆ. ಆದರೆ ನೀನು ಹೇಳಬಲ್ಲೆಯ, ಯಾರು ಬಯಸುವರು ನನ್ನನ್ನು? ಆ ಸೂರ್ಯನ ಶಾಖಕ್ಕೆ ಸುಟ್ಟು ಹೋಗಿದ್ದೇನೆ ನಾನು. ಒಲವೇ, ನಾನು ನಿನಗೆ ನೀರುಣಿಸುವೆ. ನಾನು ನಿನಗೆ ನೀರುಣಿಸುವೆ ಒಲವೇ. ಆನೆ ಅದೇ ಕಾಡಿನಲ್ಲಿ ಜೀವಿಸ್ತು. ಪ್ರತಿನಿತ್ಯವೂ ತನ್ನ ಸೊಂಡಲಿನಿಂದ ಮರಕ್ಕೆ ನೀರುಣಿಸುತ್ತಿತ್ತು. ರಾತ್ರಿ ಹೊತ್ತಲ್ಲಿ ಅದರ ಬೇರುಗಳಲ್ಲೇ ಮಲಗ್ತಿತ್ತು, ಮರವನ್ನು ಮತ್ತೆ ಮತ್ತೆ ಕೂಗಿ ಕರೆಯುತ್ತಿತ್ತು. ಮರವು ಆನೆಗಾಗಿ ಹಾಡ್ ಹಾಡ್ತಿತ್ತು. ನಾನೇ ನಿನ್ನ ಪಡವೆ, ನಾನೇ ನಿನ್ನ ಬಂದು, ನನಗೆ ನೀನು ನಿನಗೆ ನಾನು, ನಾನೇ ನಿನ್ನ ಪಡವೆ ನಾನೇ ನಿನ್ನ ತಾಯಿ, ನನಗೆ ನೀನು ನಿನಗೆ ನಾನು, ನನಗೆ ನೀನು ನಿನಗೆ ನಾನು. ನಾನು ಇನ್ನು ಮುಂದೆ ಯಾವ ಮರಗಳನ್ನು ತಿನ್ನುವುದಿಲ್ಲ. ಮರವನ್ನು ಪ್ರೀತಿಸಿದ ದಿನದಿಂದ ಆ ಆನೆಗೆ ಅನಿಸಿದ್ದು, ನಾನು ಈ ಮರವನ್ನು ಮಾತ್ರವಲ್ಲ ಯಾವ ಮರವನ್ನು ತಿನ್ನಬಾರದೆಂದು. ಆದ ಕಾರಣ ಆನೆ ಸೊರಗಿ ಸಣ್ಣಗಾಯಿತು. ಮೂಳೆಗಳು ಎಣಿಸಬಹುದಾದಷ್ಟು ಸೊರಗಿತ್ತು. ನನಗೆ ತಾಳಲಾರದಷ್ಟು ಹಸಿವಾಗಿದೆ. ಇಲ್ಲಿರುವ ಹುಲ್ಲುಗಳನ್ನೆಲ್ಲ ತಿಂದಾಯಿತು. ನಾವು ಬೇರೆಡೆ ಹೋಗಬೇಕು. ನಾನು ನಿನ್ನನ್ನು ಬೇರು ಬುಡ ರೆಂಬೆ ಕೊಂಬೆ ಕೀಟಗಳ ಸಮೇತ ಎತ್ತಿಕೊಳ್ಳುವೆ. ನೀನು ಹೊಸ ಹೊಸ ನೆಲಗಳನ್ನು ನೋಡಬಹುದು. ನಾವು ಪ್ರಯಾಣಿಸಬಹುದು. ನಿನಗೆ ಆ ಬೆಟ್ಟ ಕಾಣಿಸುತ್ತಿದೆಯೇ? ಅಲ್ಲಿಂದ ವಸಂತ ಕಾಲಕ್ಕೆ ಹಕ್ಕಿಗಳು ಬರುವು, ಹಾಡುವವು, ನಲಿಯುವವು. ಇಲ್ಲಿನ ಸೂರ್ಯೋದಯ ಅದೆಷ್ಟು ಚಂದ. ಮತ್ತು ನಾನು ನೀನು ಭೇಟಿಯಾದದ್ದು ಇಲ್ಲಿಯೇ. ನಾನು ಹೋದ ನೆಲ ನನ್ನದಾಗುವುದಿಲ್ಲ. ಈ ಕಾಡನ್ನು ಬಿಟ್ಟು ನಾನು ಬರಲಾರೆ. ಆದರೆ ನಿನಗೆ ಹಸಿವಾಗಿದೆ, ನೀನು ತಿನ್ನಲೇಬೇಕು. ನೀನು ನನ್ನನ್ನೇ ತಿಂದು ಬಿಡು. ಆನೆ ಅಲ್ಲಿ ಸಿಕ್ಕಷ್ಟೇ ಹುಲ್ಲನ್ನ ತಿಂತ ತನ್ನ ತಡೆಯಲಾರದ ಹಸಿವನ್ನ ನೀಗಿಸ್ತು. ಆಗ ಒಂದು ದಿನ ಪಡುವಾಣ ಮಟ್ಟಿ ಮೂಡಾಣ ಮಟ್ಟಿ ಕೂಡೋ ಅಂತ ಕಣಿವೆ ದಾಟಿ ಬರುತ್ತಿದ್ದಾರೆ. ನಾವಿನ್ನು ತಡ ಮಾಡುವುದು ಬೇಡ. ನಾನು ನಿನ್ನನ್ನು ಬೇರು ಬಿಡದ ಸಮೇತ ಕರೆದೊಯ್ಯುವೆ. ನಾವು ಹೊರಡಬೇಕು, ನಾವು ಹೊರಡಬೇಕು. ಆನೆ ಮಣ್ಣನ್ನು ಅಗೆಯಲಾರಂಭಿಸಿತು. ನಾವಿನ್ನು ತಡ ಮಾಡುವುದು ಬೇಡ, ನಾವು ಹೊರಡಬೇಕು. ನಾನು ಬರಲಾರೆ, ನೀನು ಹೋಗು. ನರನು ಮರವನು ಕಡಿಯ ಬಂದನು, ಮರವೇನು ಬಲ್ಲನು ಮುಸುಕಿ ನಾಟ. ಆನೆ ಕುಣಿಯುತ್ತಲೇ ಇತ್ತು. ಉರುಳಿದ ಕಾಡಿನ ಮೇಲೆ, ಸತ್ತ ಮರಗಳ ಮೇಲೆ, ನೆರೆದ ಮನುಷ್ಯರ ಮುಂದೆ ಆನೆ ಕುಣಿಯುತ್ತಲೇ ಇತ್ತು. ಇದೀಗ ನಿಮ್ಮ ಮುಂದೆ ಪರಿಸರದ ಕುರಿತು ಒಂದು ಸಣ್ಣ ಗುಂಪು ಚರ್ಚೆ. ಪ್ರಕೃತಿ ಮಾನವ ಸಂಘಜೀವಿ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಇನ್ನೊಬ್ಬರನ್ನು ಅವಲಂಬಿಸಿರುತ್ತದೆ. ಪ್ರಕೃತಿಯ ಹಸಿರೇ ಎಲ್ಲ ಜೀವಿಗಳ ಉಸಿರು. ಇದು ಸತ್ಯ. ಸಾವಿರಾರು ಜೀವಿಗಳು ಅವಲಂಬಿಸಿರುವ ಈ ಪರಿಸರವೇ ಎಲ್ಲ ಜೀವಿಗಳಿಗೂ ಪ್ರತ್ಯಕ್ಷ ದೈವ. ನಮ್ಮ ಉಳಿವಿಕೆ ಮತ್ತು ಅಳಿವಿಕೆಗೆ ಸಪ್ರತ್ಯಕ್ಷ ಸಾಕ್ಷಿಯಾಗಿವೆ. ಒಂದು ಜಾತಿ ಸಸ್ಯ ನಾಶದಿಂದ ಅದೆಷ್ಟೋ ಜೀವಿಗಳು ತಮ್ಮ ಅಳಿವಿನಂಚಿನಲ್ಲಿವೆ. ಅದೇ ಒಂದು ಜೀವಿ ನಾಶವಾದರೆ ಆಹಾರ ಸರಪಳಿಯ ಕ್ರಮವೇ ತಪ್ಪಿ ಹೋಗುತ್ತದೆ. ಹೇಗೆ ಒಬ್ಬ ಮನುಷ್ಯನು ತನ್ನ ರಕ್ಷಣೆಗಾಗಿ ಒಂದು ಮಣೆಯನ್ನು ಕಟ್ಟಿಕೊಳ್ತಾನೋ, ಹಾಗೆ ಈ ಭೂಮಿಯಲ್ಲಿ ಎಲ್ಲ ಜೀವಿಗಳು ಒಂದು ಪದರದಂತೆ ರಕ್ಷಿಸುತ್ತಿರುವುದು ಈ ಪ್ರಕೃತಿ, ಈ ಪರಿಸರ. ಜೂನ್ 5 ಆರಂಭವಾದರೆ ಸಾಕು, ಪರಿಸರದ ಕೂಗು ಎದ್ದು ಬಿಡುತ್ತದೆ. ವನ ಮಹೋತ್ಸವ, ಪರಿಸರ ದಿನಾಚರಣೆ, ಜಾಗೃತಿ ಎಂದೆಲ್ಲ ನೂರಾರು ಕಾರ್ಯಕ್ರಮಗಳು ಆರಂಭವಾಗುತ್ತವೆ. ಸ್ವಲ್ಪ ದಿನ ಸದ್ದು ಮಾಡಿದ ನಂತರ ನಮಗೂ ಪರಿಸರಕ್ಕೂ ಸಂಬಂಧವೇ ಕಡಿತವಾಗಿ ಬಿಡುತ್ತೆ. ಮತ್ತೆ ಮುಂದಿನ ವರ್ಷ ಪರಿಸರ ದಿನ ಎದುರಾದಾಗಲೇ ಎಲ್ಲ ಸಂಗತಿಗಳು ನೆನಪಿಗೆ ಬರುವವು. ಆ ದಿನವಂತೂ ಆ ಸಸ್ಯವನ್ನು ನೆಟ್ಟದ್ದೇ ಭಾಗ್ಯ. ಮರುದಿನವೇ ಅದನ್ನು ನೋಡುವ ಕುತೂಹಲವಾಗಲಿ, ಅದನ್ನು ಸಂರಕ್ಷಿಸುವ ಮನೋಭಾವವಾಗಲಿ ಯಾರಲ್ಲೂ ಕಾಣುವುದಿಲ್ಲ. ಈ ಪರಿಸ್ಥಿತಿ ಏನಾಗ್ತಿದೆ ಅಂದ್ರೆ, ಗಿಡನ ನೆಡಕ್ಕೆ ಸಹಾಯ ಮಾಡದರೆ ಯಾರು, ಬಟ್ ಅಲ್ಲಿ ಫೋಟೋ ತಗೊಂಡು ಅದನ್ನ ವಿಜೃಂಭಿಸುತ್ತಿರುವವರೇ ಬೇರೆಯವರು. ನಮ್ಮ ಪೂರ್ವಜರು ಯಾವ ರೀತಿ ನಮಗೆ ಗಿಡ ಮರಗಳನ್ನ ನೆಟ್ಟು ನಮಗೆ ನೆರಳನ್ನ ಮಾಡಿ ಹೋಗಿದ್ದಾರೋ, ಅದೇ ರೀತಿ ನಾವು ಇದನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಡ್ಬೇಕು. ನಮ್ಮ ಒಂದು ಕರ್ತವ್ಯ ಆಗಿರುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಅಪ್ಲೋಡ್ ಮಾಡುವ ಖುಷಿ ಆ ನೆಟ್ಟ ಮರವನ್ನ ಸಂರಕ್ಷಿಸುವುದರಲ್ಲಿಲ್ಲ. ಒಂದು ಗಾದೆ ಇದೆಯಲ್ಲ, ಕಟ್ಟೋಕೆ ನಾನಾ ದಿನ, ಕೆಡೋಕೆ ಮೂರೇ ದಿನ ಅಂತ. ಎಷ್ಟು ಕಷ್ಟಪಟ್ಟು ಕಟ್ಟಿದ ಗಿಡವನ್ನು ಕೆಲವೇ ಕ್ಷಣಗಳಲ್ಲಿ ನಾಶ ಮಾಡಿಬಿಡುತ್ತಾರೆ ಈ ಮಾನವರು. ಹೌದು, ನಿಜಕ್ಕೂ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ಲವೇ. ಸಮುದ್ರ ತೀರದಲ್ಲೋ ಅಥವಾ ಹಸಿರು ಮರಗಳ ನಡುವೆ ಕುಳಿತುಕೊಂಡಾಗ ನಮ್ಮ ಮನಸ್ಸಲ್ಲಿ ಶಾಂತಿ ಪ್ರೀತಿಯ ಭಾವನೆಗಳು ಆವರಿಸಿಕೊಂಡಿರುತ್ತವೆ. ಆದರೆ ನಾವು ತಂತ್ರಜ್ಞಾನದ ಗಾಳಿಗೆ ಸಿಕ್ಕಿ ಮುಂದೆ ಉರುಳಿದಂತೆ ಪ್ರಕೃತಿಯೊಡಗಿನ ಬಾಂಧವ್ಯ ಕಡಿಮೆ ಮಾಡಿಕೊಳ್ಳುತ್ತಿದ್ದೇವೆ. ನಗರದವರ ಕತೆ ಬಿಡಿ, ಹಳ್ಳಿಯ ಯುವಕರಿಗೂ ಅದು ಯಾವ ಮರ, ಇದು ಯಾವ ಜಾತಿಯ ಬಳ್ಳಿ ಎಂಬ ಸಾಮಾನ್ಯ ಜ್ಞಾನವೂ ಕಡಿಮೆಯಾಗುತ್ತಿದೆ. ಸುತ್ತಲಿನ ವಸ್ತುಗಳನ್ನು ತಿಳಿದುಕೊಳ್ಳಲು ಯಾವ ಕೃಷಿ ಕಾಲೇಜಿನ ಡಿಗ್ರಿ ಪಡೆಯಬೇಕಾಗಿಲ್ಲ. ಡಿಗ್ರಿ ಕೇವಲ ಅಂಗಗಳಿಗೆ ಸೀಮಿತವಾಗದೆ ನಮ್ಮೆಲ್ಲರ ಬೆಳವಣಿಗೆಗೆ ಸಹಾಯವಾಗಬೇಕು. ಎಲ್ಲವನ್ನು ಕಲಿಯುವ ಆಸಕ್ತಿ ನಮ್ಮೆಲ್ಲರನ್ನ ಕ್ರಿಯಾಶೀಲರನ್ನಾಗಿಸುತ್ತೆ, ಜೊತೆಗೆ ಒಬ್ಬ ಜವಾಬ್ದಾರಿ ನಾಗರಿಕನನ್ನಾಗಿಸುತ್ತದೆ. ನಗರೀಕರಣದಿಂದ ಏನಾಗ್ತಿದೆ ಅಂದ್ರೆ, ಸ್ವಾಭಾವಿಕ ನಿಸರ್ಗವನ್ನು ತೆಗೆದು ಮಾನವ ತನ್ನದೇ ಆದ ಒಂದು ಸ್ವಂತ ನಿಸರ್ಗವನ್ನು ನಿರ್ಮಿಸುತ್ತಿದ್ದಾನೆ. ಇದರಿಂದ ಮಾನವನಲ್ಲಿ ಯಾವುದೇ ಪ್ರೇರೇಪಿತವಾದಂತಹ ಸ್ವಂತ ಭಾವನೆಗಳಿಲ್ಲ, ಎಲ್ಲ ಮಾನವ ನಿರ್ಮಿತ ಭಾವನೆಗಳನ್ನು ಇಲ್ಲಿ ಪ್ರಕೃತಿಯಿಂದ ನಾವು ಪಡೆಯುತ್ತಿದ್ದೇವೆ. ತಂತ್ರಜ್ಞಾನದ ಹಾದಿಯಲ್ಲಿ ಸಾಗುತ್ತಾ ನಮ್ಮ ಸುತ್ತಲಿನ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದೇವೆ. ಮಾವಿನ ಮರ, ದಾಸವಾಳದ ಗಿಡ ಗೊತ್ತಿದ್ದರೆ ಸಾಕೆ? ಪರಿಸರದ ಬಗ್ಗೆ ಗೊತ್ತಿಲ್ಲವಾದರೆ ಇನ್ನು ಜಾಗೃತಿ ಮೂಡಿಸುವ ಕೆಲಸ? ನಮ್ಮ ಜೀವನ ಯಾಂತ್ರಿಕತೆ ಒಂದರಲ್ಲೇ ಹೂತಿಕೊಂಡಿದೆ, ಹೂತಿಕೊಳ್ಳುತ್ತಿದೆ. ನಮ್ಮ ಪರಿಸರ ಅಂದುಕೊಳ್ಳುವುದನ್ನು ಬಿಟ್ಟು ಯಾರದ್ದೋ ಪರಿಸರ ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದೇವೆ. ಎಲ್ಲಾ ಸಸ್ಯಗಳನ್ನು ಪ್ರಾಣಿಗಳನ್ನು ಕೇವಲ ಚಿತ್ರಣದಲ್ಲಿ ನೋಡಲು ಸಿಗುತ್ತಿದೆಯೇ ಹೊರತು ಹೊರಗಡೆ ಯಾರು ಯಾವುದನ್ನು ನೋಡಲಾಗುತ್ತಿಲ್ಲ. ಅದೇಕೆಂದರೆ ಎಲ್ಲ ತಂತ್ರಜ್ಞಾನದ ಮುಂದುವರಿಕೆ. ಐಪಿಸಿಸಿ ವರದಿ: ಮುಂಬರುವ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಯ ಪ್ರಬಲ ಪರಿಣಾಮಗಳು ಎದುರಾಗಲಿದ್ದು ಭಾರತ ಈಗಲೇ ಕಾರ್ಯೋನ್ಮುಖವಾಗಬೇಕು ಎಂದು ಪರಿಸರ ತಜ್ಞರು ಎಚ್ಚರಿಸುತ್ತಿದ್ದಾರೆ. ತುರ್ತಾಗಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ನಿಯಂತ್ರಣ ಸೇರಿದಂತೆ ಹವಾಮಾನ ಬದಲಾವಣೆ ಎದುರಿಸಲು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವತ್ತ ಗಮನಹರಿಸಬೇಕು ಎಂದು ಐಪಿಸಿಸಿ ವರದಿಯಲ್ಲಿ ಎಚ್ಚರಿಸಲಾಗಿದೆ. ಈಗ ಏನಾಗ್ತಿದೆ ಅಂದ್ರೆ, ಹಿಂದೆ ನಾವು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲವನ್ನು ಬೇರೆ ಬೇರೆ ಗುರುತಿಸಬಹುದಿತ್ತು. ಆದರೆ ಈಗ ಅದನ್ನು ಮಾಡಲಾಗುತ್ತಿಲ್ಲ. ಮಳೆಗಾಲದಲ್ಲಿ ಕೆಲವೊಂದು ಸರಿ ಚಳಿಯಾಗ ಸಂದರ್ಭ ಇರುತ್ತದೆ. ಈ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದ್ರೆ, ಬೆಳಗ್ಗೆ ಮಳೆ ಇದ್ರೆ ಸಾಯಂಕಾಲ ಬಿಸಿಲು, ಹಾಗೆ ಮಧ್ಯಾಹ್ನ ಚಳಿ. ಈ ರೀತಿ ಬೇರೆ ಬೇರೆ ಒಂದು ಹವಾಮಾನ ವರದಿ ಏನೇನೋ ಈ ನಿಸರ್ಗವನ್ನು ನಾವು ಹಾಳು ಮಾಡ್ತಾ, ಈ ತರ ಒಂದು ಅಡ್ಡ ಪರಿಣಾಮಗಳು ಆಗ್ತಾ ಇದ್ದಾವೆ. ವನ ಮಹೋತ್ಸವವು ಕಿರಣ್ ಕುಮಾರ್ ಕೆ ಅವರು 1950ರಲ್ಲಿ ಆರಂಭಿಸಿದ ಭಾರತದಲ್ಲಿನ ವಾರ್ಷಿಕ ಗಿಡ ನೆಡುವ ಚಳುವಳಿ. ಹಲವಾರು ಚಳುವಳಿಗಳನ್ನು ನಾವು ನೋಡಿದ್ದೇವೆ, ಅಪ್ಪಿಕೋ ಮತ್ತು ಚಿಪ್ಪಿಕೋ ಚಳುವಳಿಗಳು. ಚಿಪ್ಪಿಕೋ ಚಳುವಳಿಯು 1973ರಲ್ಲಿ ಹಿಮಾಲಯದಲ್ಲಿ ಜರುಗಿದರೆ ಅದನ್ನು ಪ್ರೇರಿತಗೊಂಡು ಅಪ್ಪಿಕೋ ಚಳುವಳಿಯು 1983ರಲ್ಲಿ ನಮ್ಮದೇ ಸಿರಿಸಿಯಲ್ಲಿ ಜರುಗಿತು. ನಮ್ಮ ಕರ್ನಾಟಕದ ಹೆಮ್ಮೆ ಸಾಲು ಮರದ ತಿಮ್ಮಕ್ಕ. ಮರಗಳನ್ನೇ ಮಕ್ಕಳೆಂದು ತಿಳಿದ ಮಾತೆ 385 ಆಲದ ಮರಗಳನ್ನು ನೆಟ್ಟು 8,000 ಮತ್ತಿತರ ಮರಗಳನ್ನು ನೆಟ್ಟಿದ್ದಾರೆ. ಮನುಕುಲಕ್ಕೆ ಇವರ ಕೊಡುಗೆ ಅಪಾರ. ಈ ಕೊಡುಗೆ ಗುರುತಿಸಿ ನಮ್ಮ ಭಾರತ ಸರ್ಕಾರ ಇವರಿಗೆ 2019ರಂದು ಪದ್ಮಶ್ರೀ ಕೊಡುವುದರ ಮೂಲಕ ಗೌರವಿಸಿದೆ. ಅದೇ ರೀತಿ ನಮ್ಮ ಶಿರಸಿಯಲ್ಲಿ ಸಹ್ಯಾದ್ರಿ ಹೆಸರಿನಲ್ಲಿ ಪರಿಸರ ವಿಶ್ವವಿದ್ಯಾಲಯ ಆದರೆ ಇನ್ನಷ್ಟು ಹೆಮ್ಮೆ ತರುವ ವಿಷಯ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವ ಎಂಬಂತೆ ಸ್ವಂತಕ್ಕೆ ಯೋಚಿಸುವವರು ಪ್ರಾಣಿ ಸಾಕುತ್ತಾರೆ, ಸಮಾಜದ ಬಗ್ಗೆ ಯೋಚಿಸುವವರು ಗಿಡ ನೆಟ್ಟು ಬೆಳೆಸುತ್ತಾರೆ. ಈಗ ನಮಗಿರುವುದು ಒಂದೇ ಭೂಮಿ, ಅದನ್ನು ಉಳಿಸುವುದು ಬೆಳೆಸುವುದು ಎಲ್ಲ ನಮ್ಮ ಕೈಯಲ್ಲಿಯೇ ಇದೆ. ಹಸಿರನ್ನು ಉಳಿಸಿ, ಉಸಿರನ್ನು ಕಾಪಾಡೋಣ. ಈ ವಿಷಯ ಸರ್ವವ್ಯಾಪಿ, ಸರ್ವಸ್ಪರ್ಶ ಆಗಬೇಕು. ನೀರಿಗೆ ನೈದಿಲೇ ಶೃಂಗಾರ, ನಾಡಿಗೆ ಪರಿಸರವೇ ಶೃಂಗಾರ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇದೀಗ ನಿಮ್ಮ ಮುಂದೆ ಜಾನಪದ ಗಾಯನ. ಗಿಲಗಿಲ್ಲ ಎತ್ತಿನ ಗಾಡಿ ಹೊಂಟೇವ ನಾವೆಲ್ಲ ಕೂಡಿ, ಬರ್ತೇವ ಜಾತ್ರೆಯ ಮಾಡಿ ಹೊಂಟೇವ ನಾವೆಲ್ಲ ಕೂಡಿ. ಅಲೆ ಅಲೆಲೆ ಅಲೆ ರಾಮ, ನಡಿ ನಡಿ ನಡಿ ಎಲೆ ಭೀಮಾ. ಅಲೆ ಅಲೆಲೆ ಅಲೆ ರಾಮ, ನಡಿ ನಡಿ ನಡಿ ಎಲೆ ಭೀಮಾ. ಹೊಯ್ ರಾಮ ನಿನಗ ಕಬಡಿ, ಭೀಮಾ ನಿನಗ ಕೊಂಚಿ. ರಾಮ ನಿನಗ ಕಬಡಿ, ಭೀಮಾ ನಿನಗ ಕೊಂಚಿ. ಗಿಲಗಿಲ್ಲ ಎತ್ತಿನ ಗಾಡಿ ಹೊಂಟೇವ ನಾವೆಲ್ಲ ಕೂಡಿ, ಬರತೇವ ಜಾತ್ರೆಯ ಮಾಡಿ ಹೊಂಟೇವ ನಾವೆಲ್ಲ ಕೂಡಿ. ತಿರುಗುವ ಜೋಕಾಲಿ ನಂದು ಮುತ್ತಿನ ಸರಮಾಲಿ, ತಿರು ತಿರುಗುವ ಜೋಕಾಲಿ ನಂದು ಮುತ್ತಿನ ಸರಮಾಲಿ. ಬೆಡುಬದಾಸು ಸಿರಿನಾಡು ಬುಗುರಿ ಬಣ್ಣ ಬಣ್ಣದ ಚೆಂಡು, ಬೆಡುಬದಾಸು ಸಿರಿನಾಡು ಬುಗುರಿ ಬಣ್ಣ ಬಣ್ಣದ ಚೆಂಡು. ಗಿಲಗಿಲ್ಲ ಎತ್ತಿನ ಗಾಡಿ ಹೊಂಟೇವ ನಾವೆಲ್ಲ ಕೂಡಿ, ಬರತೇವ ಜಾತ್ರೆಯ ಮಾಡಿ ಹೊಂಟೇವ ನಾವೆಲ್ಲ ಕೂಡಿ. ಅವ ತಾಯಿ ಎಲ್ಲವ್ವ ನಿನ್ನ ಮಕ್ಕಳ ಕಾಯವ್ವ, ಅವ ತಾಯಿ ಎಲ್ಲವ್ವ ನಿನ್ನ ಮಕ್ಕಳ ಕಾಯವ್ವ ಸಿರಿ ಸಂಪತ್ತು ಬ್ಯಾಡವ್ವ ಬಾಳಲಿ ನಗುವನೆ ಇರಲವ್ವ ಸಿರಿ ಸಂಪತ್ತು ಬ್ಯಾಡವ್ವ ಬಾಳಲಿ ನಗುವನೆ ಇರಲವ್ವ ನಿಲಗಿಲ್ಲ ಎತ್ತಿನ ಗಾಡಿ ಹೊಂಟೇವ ನಾವೆಲ್ಲ ಕೂಡಿ ಬರತೇವ ಜಾತ್ರೆಯ ಮಾಡಿ ಹೊಂಟೇವ ನಾವೆಲ್ಲ ಕೂಡಿ ಅಲೆ ಅಲೆಲೆ ಅಲೆ ರಾಮ ನಡಿ ನಡಿ ನಡಿ ಎಲೆ ಭೀಮಾ ಅಲೆ ಅಲೆಲೆ ಅಲೆ ರಾಮ ನಡಿ ನಡಿ ನಡಿ ಎಲೆ ಭೀಮಾ ರಾಮ ನಿನಗ ಕಬಡಿ ಭೀಮಾ ನಿನಗ ಕೊಂಚಿ ರಾಮ ನಿನಗ ಕಬಡಿ ಭೀಮಾ ನಿನಗ ಕೊಂಚಿ ನಿಲಗಿಲ್ಲ ಎತ್ತಿನ ಗಾಡಿ ಹೊಂಟೇವ ನಾವೆಲ್ಲ ಕೂಡಿ ಬರತೇವ ಜಾತ್ರೆಯ ಮಾಡಿ ಹೊಂಟೇವ ನಾವೆಲ್ಲ ಕೂಡಿ ಹೊಂಟೇವ ನಾವೆಲ್ಲ ಕೂಡಿ ಹೊಂಟೇವ ನಾವೆಲ್ಲ ಕೂಡಿ ಹೇ ಹೇ ಹೇ ಪರಿಸರದ ಕುರಿತು ಅದ್ಭುತವಾಗಿ ಗಾಯನವನ್ನ ಹಾಡಿ ಹಾಗೆ ಆನೆ ಮರ ಮತ್ತು ಪರಿಸರದ ನಡುವಿನ ಸಂಬಂಧವನ್ನ ಸಣ್ಣ ಪ್ರಸನದ ಮೂಲಕ ಪ್ರಸ್ತುತಪಡಿಸಿ ಪರಿಸರದ ಕುರಿತು ಇತ್ತೀಚಿನ ಕಾಲದಲ್ಲಿ ನಡೆಯುತ್ತಿರುವ ಮಾಲಿನ್ಯ ಶೋಷಣೆ ಹಾಗೂ ವರ್ತಮಾನದ ಕುರಿತು ಪರಿಸರದಲ್ಲಿ ಸಾಧನೆ ಮಾಡಿದ ಸಾಧಕರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆಯನ್ನು ನಡೆಸಿದ ಹಾಗೂ ರೈತಗೀತೆಯನ್ನು ಪ್ರಸ್ತುತಪಡಿಸಿದ ತೋಟಗಾರಿಕಾ ಮಹಾವಿದ್ಯಾಲಯ ಶಿರಸಿಯ ವಿದ್ಯಾರ್ಥಿಗಳಾದ ಸೂರಜ್, ಕೀರ್ತನ, ರಾಣಿ ಚೆನ್ನಮ್ಮ, ಅಭಿಷೇಕ್ ಕುಮಾರ್, ವಿಜಯ್ ಕುಮಾರ್, ಮನುಶಂಕರ್, ಶ್ರೇಯಾ, ಅಮೃತ, ವರ್ಷಿಣಿ, ನಮನ, ಪ್ರತ್ಯಕ್ಷ, ಚೇತನ್, ಪಾಂಡುರಂಗ, ನಂದಿತ, ಮೈತ್ರಿ ಇವರಿಗೆ ಧನ್ಯವಾದಗಳು. ಇದುವರೆಗೂ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಆರೋಗ್ಯ ಮಾಹಿತಿ. ಹಿಪ್ಲಿ ಎನ್ನುವಂತಹದ್ದು ಹಣ್ಣಾಗದೇ ಇರುವಂತಹ ಕಾಯಿ ಗೊಂಚಲುಗಳುಳ್ಳ ಪೊದೆ ಸಸ್ಯ. ಇದನ್ನು ಅಥರ್ವವೇದದಲ್ಲಿ ರಸಾಯನ ಅಥವಾ ಟಾನಿಕ್ ಎಂದು ಕೂಡ ಗುರುತಿಸಲಾಗಿದೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್ ಎನ್ನುವಂತಹದ್ದು. ಇದು ಬಹುವಾರ್ಷಿಕ ಔಷಧಿ, ತೆವಳು ಬಳ್ಳಿಯಾಗಿದ್ದು ಪೈಪರೇಸಿಯ ಕುಟುಂಬಕ್ಕೆ ಸೇರಿದೆ. ಕಾಂಡವು ಬಳ್ಳಿಯ ಹಾಗೆ ನೀಳವಾಗಿದ್ದು ನೆಲದ ಮೇಲೆ ಹರಡಿಕೊಂಡು ಇಲ್ಲವೆ ಬೇರೆ ಗಿಡಗಳಿಗೆ ಸುತ್ತಿಕೊಂಡು ಬೆಳೆಯುವಂತಹ ಗುಣವನ್ನು ಹೊಂದಿದೆ. ಎಲೆಗಳು ಹೃದಯದ ಆಕಾರದಲ್ಲಿರುತ್ತವೆ, ಪರ್ಯಾಯವಾಗಿ ಜೋಡಣೆಯಾಗೊಂಡಿರುತ್ತದೆ. ಕಾಯಿಯು ಕಪ್ಪು ಮಿಶ್ರಿತ ಹಸಿರು ಬಣ್ಣದಲ್ಲಿದ್ದು ಗಟ್ಟಿಯಾಗಿದ್ದು ಒಂದು ಅಂಗುಲ ಉದ್ದವಾಗಿರುತ್ತದೆ. ಚೆನ್ನಾಗಿ ಬಸಿದು ಹೋಗುವಂತಹ ಫಲವತ್ತಾದ ಗೋಡು ಮಣ್ಣಿನಲ್ಲಿ ಇದನ್ನು ಚೆನ್ನಾಗಿ ಬೆಳೆಯಬಹುದು. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಜಮ್ಮಿಟ್ಟಿಗೆ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಉಷ್ಣತೆಯುಳ್ಳಂತಹ ತೇವಭರಿತ ಹವಾಗುಣ ಇದಕ್ಕೆ ಸೂಕ್ತವಾಗಿದೆ. ಹೆಚ್ಚು ಮಳೆಯಾಗುವ ಹಾಗೂ ಹೆಚ್ಚಿನ ತೇವಾಂಶವುಳ್ಳಂತಹ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಹಿಪ್ಲಿಯನ್ನು ಬೀಜಗಳು, ಕಂದು, ಬೇರು ಬಿಟ್ಟಂತಹ ಬಳ್ಳಿಯ ತುಂಡುಗಳಿಂದ ಅಥವಾ ಬಲಿತ ಕೊಂಬೆಗಳ ಗೂಟಿ ಕಟ್ಟುವಿಕೆಯಿಂದ ಅಭಿವೃದ್ಧಿಪಡಿಸಬಹುದು. 3-5 ಗೇಣುಗಳುಳ್ಳ ಬೇರು ಬಿಟ್ಟಂತಹ ಕಾಂಡದ ತುಂಡುಗಳು ಸಸ್ಯಾಭಿವೃದ್ಧಿಗೆ ಒಳ್ಳೆಯದು. ಅವುಗಳು ಬೇರೂರುವ ಪ್ರಮಾಣವು ಕೂಡ ಹೆಚ್ಚಾಗಿರುತ್ತದೆ. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂದುಗಳು ಚೆನ್ನಾಗಿ ಸ್ಥಿರಗೊಳ್ಳುತ್ತವೆ. ಹೆಚ್ಚು ನೀರು ನಿಲ್ಲುವಂತಹ ಪ್ರದೇಶವಾಗಿದ್ದರೆ ಬಳ್ಳಿಯು ಸೊರಗಿ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇದನ್ನು ತಪ್ಪಿಸಬೇಕಿದ್ರೆ ಸೂಕ್ತ ಬಸಿಗಾಲುವೆಯ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಬೇರು ಬಿಡಲು ಪಾಲಿಥೀನ್ ಸಸಿ ಮಡಿಯಲ್ಲಿ ನಾಟಿ ಮಾಡಲಾದ ಬಳ್ಳಿ ತುಂಡುಗಳು ಮೇ ತಿಂಗಳಿನಲ್ಲಿ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡುವುದಕ್ಕೆ ಸಿದ್ದವಾಗುತ್ತವೆ. ಹಿಪ್ಲಿಯಲ್ಲಿ ಉಪಯುಕ್ತವಾದಂತಹ ಭಾಗಗಳು ಅಂತಂದರೆ ಬೇರು ಮತ್ತು ಪಕ್ವವಾಗದ ಹಣ್ಣು ಅಥವಾ ಕಾಯಿಗಳು. ಇದರಲ್ಲಿ ರೆಸಿನ್, ಪಿಷ್ಟದ ಅಂಶ, ಅಂಟು, ಪೈಪರಿನ್ ಮತ್ತು ಪಿಪ್ಲಾರಿಟಿನ್ ಎನ್ನುವಂತಹ ಆಲ್ಕಲಾಯ್ಡ್ಗಳಿರುತ್ತವೆ. ತಾಜಾ ಹಿಪ್ಪಲಿಗಿಂತ ಒಣಗಿದ ಹಿಪ್ಪಲಿಯು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿರುತ್ತದೆ. ಹಿಪ್ಲಿಯಲ್ಲಿರುವಂತಹ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವು ಇದ್ದಲ್ಲಿ 1 ಚಮಚ ಹಿಪ್ಲಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿವಸಕ್ಕೆ 2 ಬಾರಿ ಸೇವಿಸಬೇಕು. ಸ್ವರ ಒಡೆದಿದ್ದಲ್ಲಿ ಹಿಪ್ಲಿ, ಹಿಪ್ಲಿಯ ಬೇರು, ಕಾಳುಮೆಣಸು ಮತ್ತು ಶುಂಠಿಗಳನ್ನು ಸಮಭಾಗ ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು 1 ಚಮಚೆಯಷ್ಟನ್ನು ಜೇನಿನೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸಬೇಕು. ಇದೇ ಪುಡಿಯನ್ನು ಹೊಟ್ಟೆ ನೋವು, ಹೊಟ್ಟೆಯುಬ್ಬರ, ಅಜೀರ್ಣಗಳು ಉಂಟಾದಾಗ ಒಂದು ಚಮಚೆಯಷ್ಟು ಪುಡಿಯನ್ನು ಬಿಸಿ ನೀರಿನೊಂದಿಗೆ ಇಲ್ಲವೇ ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಬೇಕು. ಸಂಧಿವಾತದಿಂದ ಬಳಲುವವರು ಹಿಪ್ಪಳಿಯನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡು ಒಂದು ಚಮಚೆ ಪುಡಿಗೆ ಜೇನನ್ನ ಬೆರೆಸಿ ಸೇವಿಸಬೇಕು. ಹಿಪ್ಪಳಿ ಪುಡಿಯನ್ನು ಎಳ್ಳೆಣ್ಣೆಯಲ್ಲಿ ಬೆರೆಸಿ ತೈರ ತಯಾರಿಸಿ ಇಟ್ಟುಕೊಂಡು ನೋವಿರುವ ಜಾಗಕ್ಕೆ ಲೇಪಿಸಿ ಮೃದುವಾಗಿ ಮಸಾಜ್ ಮಾಡ್ಕೋಬೇಕು. ರಕ್ತಹೀನತೆ ಅಥವಾ ಅನಿಮಿಯದಿಂದ ಬಳಲುವವರು ಹಿಪ್ಪಳಿಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಬೇಕು. ಹಿಪ್ಪಳಿ, ನೆಲ್ಲಿಕಾಯಿ, ಅರಿಶಿನ, ಸೈಂಧವ ಲವಣವನ್ನು ಸಮಭಾಗ ಪುಡಿ ಮಾಡಿ ಇಟ್ಟುಕೊಂಡಿದ್ದು ಒಂದು ಚಮಚೆ ಪುಡಿಯನ್ನು ಬಿಸಿನೀರು ಇಲ್ಲವೇ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ಮಕ್ಕಳು, ರೋಗಿಗಳು, ದುರ್ಬಲರು ಪ್ರತಿದಿನ ಹಿಪ್ಪಳಿಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದೇ ಅಲ್ಲದೆ ದೇಹವು ಸಶಕ್ತವಾಗುತ್ತದೆ. ಮೂತ್ರ ವಿಸರ್ಜನೆ ಸಲೀಸಾಗಿ ಆಗದೇ ಇದ್ದಲ್ಲಿ ಹಿಪ್ಪಳಿಯ ಪುಡಿಯನ್ನು ನೀರಿನೊಂದಿಗೆ ಕುಡಿದಲ್ಲಿ ಸಲೀಸಾಗಿ ಆಗ್ತದೆ. ಪ್ಲೀಹ ವೃದ್ಧಿ ಅಥವಾ ಎನ್ಲಾರ್ಜ್ಮೆಂಟ್ ಆಫ್ ಸ್ಪ್ಲೀನ್, ಈ ಸಮಸ್ಯೆ ಇದ್ದಲ್ಲಿ ಹಿಪ್ಪಳಿ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಪ್ಲೀಹ ವೃದ್ಧಿಯ ರೋಗಿಗಳಿಗೆ ಮೊದಲನೇ ದಿನ 3 ಹಿಪ್ಪಳಿಯ ಕಷಾಯವನ್ನು ತಯಾರಿಸಿಕೊಂಡು ಅದಕ್ಕೆ ಜೇನುತುಪ್ಪ ಇಲ್ಲವೇ ಕಲ್ಲು ಸಕ್ಕರೆ ಬೆರೆಸಿ ಕುಡಿಯಲು ಕೊಡಬೇಕು. ನಂತರ ಮುಂದಿನ 10 ದಿವಸಗಳಲ್ಲಿ ದಿನಕ್ಕೆ 3 ಹಿಪ್ಪಳಿಗಳನ್ನು ಹೆಚ್ಚಿಸುತ್ತಾ ಬರಬೇಕು. ಇದೇ ರೀತಿ ಸೇವಿಸುತ್ತಾ 10ನೇ ದಿನ 30 ಹಿಪ್ಪಳಿಯನ್ನು ಸೇವಿಸಬೇಕಾಗುತ್ತದೆ. ಅನಂತರ ದಿನಕ್ಕೆ 3 ಹಿಪ್ಪಳಿಗಳನ್ನು ಕಡಿಮೆ ಮಾಡುತ್ತಾ ಬಂದು ನಿಲ್ಲಿಸಬೇಕು. 1 ತಿಂಗಳ ಶಿಶುವಿನಿಂದ 1 ವರ್ಷ ವಯಸ್ಸಿನ ಮಕ್ಕಳಿಗೆ ಹಿಪ್ಪಳಿಯನ್ನು ಜೇನುತುಪ್ಪ ಇಲ್ಲವೇ ಹಾಲಿನಲ್ಲಿ ತೇಯ್ದು ನೆಕ್ಕಿಸುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದಲ್ಲದೆ ಹಿಪ್ಪಳಿಯ ಬೇರನ್ನು ಜಂತು ಹುಳುಗಳಿಗೆ ಔಷಧವಾಗಿ, ಗರ್ಭ ನಿರೋಧಕವಾಗಿ, ಹಾವು ಕಡಿತ, ಚೇಳು ಕಡಿತ, ಇರುಳು ಗುರುಡುತನಗಳಲ್ಲಿ ಔಷಧಿಯಾಗಿ ಉಪಯೋಗಿಸಬಹುದು. ಜ್ವರ, ಗಂಟುಗಳಾಗುವುದು, ಗುಳ್ಳೆ ಮುಂತಾದವುಗಳಲ್ಲಿಯೂ ಕೂಡ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕೃತದಲ್ಲಿ ಹಿಪ್ಪಳಿಯನ್ನು ಪಿಪ್ಲಿ, ಮಗಧಿ, ತೀಕ್ಷ್ಣ ತಂಡುಲ, ವೈದೇಹಿ ಕಣ, ಕೃಷ್ಣ ಎಂದು ಕರೆಯಲಾದರೆ ಹಿಂದಿಯಲ್ಲಿ ಪಿಂಪ್ಲಿ, ಪೀಪಲ್, ಪೀಪರಿ ಎಂದು ಕರೆಯಲಾಗುತ್ತದೆ. ಮಲಯಾಳಂನಲ್ಲಿ ತಿಪ್ಲಿ, ಇಂಗ್ಲಿಷ್ನಲ್ಲಿ ಲಾಂಗ್ ಪೇಪರ್, ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್. ಕೇಳುಗರೆ, ಇಲ್ಲಿ ಹೇಳಿರುವಂತಹ ಎಲ್ಲ ಔಷಧೀಯ ಗುಣಗಳು ಮಾಹಿತಿಯ ದೃಷ್ಟಿಯಿಂದ ಮಾತ್ರ ಹೇಳಲಾಗಿದೆ. ಇದನ್ನು ಪ್ರಾಯೋಗಿಕವಾಗಿ ಉಪಯೋಗಿಸುವುದಕ್ಕಿಂತ ಮೊದಲು ತಜ್ಞರಿಂದ ಸೂಕ್ತ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂತಹದ್ದು ಒಳ್ಳೆಯದು. ಆರೋಗ್ಯ ಮಾಹಿತಿಯನ್ನ ಕೇಳಿದಿರಿ. ಈಗ ಜನಪದ ಸಂಗೀತ. ವನಜಾಕ್ಷಿ ಎಂ ನಾಯ್ಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಪುಷ್ಪಹಾರವಕಾರಪಸಯನನ ಕೊರಳಿಗೆ ಶರ್ಪಸಯನನ ಕೊರಳಿಗೆ ವಾಪವಾಗಿ ನಿಂತು ನವಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಶ್ಯಾಮ ಸುಂದರ ಶಾಂತ ಮೂರುತಿ ವಾಮಿ ಕಾಮಯ ಮೇಚ್ಯುತ ವಾಮಿ ಕಾಮಯ ಮೇಚ್ಯುತ ಕೋಮಲೇವರ ನಾರವ ಸ್ವಾಮಿ ಕೊರಳೊಳಗಿಟ್ಟಳು ಸ್ವಾಮಿ ಕೊರಳೊಳಗಿಟ್ಟಳು ಅರ್ಪಿಸಿದಳು ಪುಷ್ಪಹಾರವ ಕಾರ್ಪಶಯನನ ಕೊರಳಿಗೆ ಶರ್ಪಶಯನನ ಕೊರಳಿಗೆ ವ್ಯಾಪವಾಗಿ ಇಟ್ಟು ನವಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಜಾಜಿ ಮಲ್ಲಿಗೆ ಜೂಜ ಸಂಪಿಗೆ ನಾಗ ಸಂಪಿಗೆ ಸರಗಳ ನಾಗ ಸಂಪಿಗೆ ಸರಗಳ ರಾಜಸೂವ ಮಣಿಯ ಮಾರವ ಆ ಜಗತ್ಪತಿ ಕೊರಳಿಗೆ ಆ ಜಗತ್ಪತಿ ಕೊರಳಿಗೆ ಅರ್ಪಿಸಿದಳು ಪುಷ್ಪಹಾರವ ಕಾರ್ಪಶಯನನ ಕೊರಳಿಗೆ ಶರ್ಪಶಯನನ ಕೊರಳಿಗೆ ರಂಗನೆ ಮಾಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ಇರಿಸಿದ ಮಂಗಲ ಸೂತ್ರ ಮಾಡುವು ಶೂರರಲ್ಲ ಸಭೆಯೋಳು ಸುರರು ಶೂರರಲ್ಲ ನೆರೆದಿಯ ಸಭೆಯೋಳು ಹರಿಯತಿ ಪ್ರೇಮಗಳು ಇಳು ನಮ್ಮಗಳು ಕೊಟ್ಟಳು ನಮ್ಮನೆಯ ಬೆಳಿ ಮತ್ತು ಸುರುವಿದರು ಬರಿ ಉಡಿ ನಮ್ಮಗಳು ಆ